ಅಲಗವಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಹಾಗೂ ತಂಡದವರು. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಮನುಷ್ಯನಲ್ಲ, ಆತನು ರುದ್ರಾಂಶ ಸಂಭೂತದವನು. ಆತನನ್ನು ಸೆರೆ ಹಿಡಿಯುವುದು ಯಾರಿಂದಲೂ ಸಾಧ್ಯವಾಗಲಾರದು. ಪಾಂಡವರು ನಿನ್ನ ಪಕ್ಷಪಾತಗಳಾದದ್ದರಿಂದ ನನಗೆ ನೀವು ಅಷ್ಟೇ ಅವರು ಅಷ್ಟೇ. ಸುಮ್ಮನೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡುವಂತವನಾಗಯ್ಯ ಸುಯೋಧನ ಭೂಪತಿಯೇ. ವಹವ್ವ ವೀರ ಕಲಿಯೇ, ನೀವು ಆಡುವುದು ವಿಹಿತವೇ? ದೇಹವು ಕೌರವನಲ್ಲಿ, ಪ್ರಾಣವು ಪಾಂಡವರಲ್ಲಿ ಇಟ್ಟಂತೆ ಕಾಣುತ್ತದೆ. ಅಂತೆಯೇ ಹೀಗೆ ಮಾತನಾಡುವಿರಿ? ಕೌರವನ ಉಪ್ಪ ಉಂಡ ಉಪಕಾರ ಮರೆತಿರುವರೇ ಹೇಗೆ? ಧಿಕ್ಕಾರ ಧಿಕ್ಕಾರ, ಈ ದ್ರೋಣನ ಜನ್ಮಕ್ಕೆ ಧಿಕ್ಕಾರವಿರಲಿ. ಇವನ ರಾಜ್ಯ ಆಶ್ರಯ ಮಾಡಿದ್ದರಿಂದಲೇ ಈ ಪ್ರಕಾರ ನಿಂದಾಸ್ಪದಕ್ಕೆ ಗುರಿಯಾಗಬೇಕಾಯಿತು. ಇರಲಿ, ನಾಳಿನ ದಿವಸ ನನಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟಿರಿ, ನಾನೇ ಯುದ್ಧಕ್ಕೆ ಹೋಗುವೆ. ಆಗಲಿ, ಗುರುಗಳು ಆದ ದ್ರೋಣಾಚಾರ್ಯ ಪಟ್ಟ ಕಟ್ಟುವ ಮುಹೂರ್ತವನ್ನು ನೆರವೇರಿಸಿರಿ. ದ್ರೋಣಾಚಾರ್ಯ ಈ ಸಿಂಹಾಸನ ಮೇಲೆ ಕುಳಿರುವಂತವರಾಗಿರಿ. ಯಾಕಾಗಲ್ಲ, ದ್ರೋಣಾಚಾರ್ಯಗೆ ಜಯವಾಗಲಿ, ದ್ರೋಣಾಚಾರ್ಯಗೆ ಜಯವಾಗಲಿ. ನಾನಂತೂ ಚಕ್ರಕೋಟೆಯನ್ನು ಸಿದ್ಧ ಮಾಡಿದನು, ಅದನ್ನು ಮುರಿಯಲಿಕ್ಕೆ ಯಾರು ಬರುವರೋ ನೋಡುವ. ಪೂರ್ವ ದಿಕ್ಕಿನಿಂದ ಭಯಂಕರವಾದ ಕೋಲಾಲಗೆಯುತ್ತ ಬರುತ್ತಿರುವನು, ಬರಲಿ, ಬಂದ ನಂತರ ತಾನೇ ತಿಳಿಯುವುದು. ಎಲೇ ಕುರುವಂಶದವರೇ, ನಿಮ್ಮ ಒಡಲನ್ನು ಕಿತ್ತು ಈ ಧರಣೆಗೆ ಅಪ್ಪಳಿಸದಿದ್ದರೆ ಭೀಮನೆಂಬ ಸಾಮರ್ಥ್ಯವು ಎತ್ತಕ್ಕೆ ಬೇಕು. ತಡೆಯಿರಿ, ನಾನೇ ಬರುವೆನು. ಓಹೋ, ಈತನು ಭೀಮಸೇನಂತೆ ಕಂಡು ಬರುವುದು, ಚೆನ್ನಾಗಾಯಿತು. ಜಾತಕವು ಸ್ವಾತಿ ಮಳೆ ಬಯಸದಂತೆ ನಾನಾದರೂ ಇದನ್ನೇ ಬಯಸುತ್ತಿದ್ದೆ. ಎಲೈ ಚಕ್ರದ ಒಳಗಡೆ ಹೊರಭಾಗದಲ್ಲಿ ಇರತಕ್ಕಂತ ಜೈದ್ರತ ಕರ್ಣ ದುಶ್ಯಾಸನ ದುರ್ಯೋಧನಾದಿಗಳಿರ ಬಹು ಎತ್ತರ. ನಾನು ಸಾಂಕೇತ ಮಾಡಿದ ಕ್ಷಣವೇ ನೀವೆಲ್ಲರೂ ಚಕ್ರವನ್ನು ನುಗ್ಗಿ ಬಿಡತಕ್ಕದ್ದು. ಮುಂಬೇಗನೆ ನುಗ್ಗಿರಿ. ಹಾಗೆ ಮಾಡುತ್ತೇವೆ ದೇವ. ಎಲೈ ಎಲ್ಲಿ ಅಡಗಿರುವಿರಿ? ಹೊರಬೀಳಿರಿ. ಈ ಜೈ ಕೃಷ್ಣ ಮುರಾರಿ. ಭೀಮಸೇನಂತೂ ಪಲಾಯನ ಮಾಡಿದನು, ಮುಂದೆ ಯಾರು ಬರುವರು ನೋಡುವ. ಆಗ್ರಜ ಒಂದನೇ ಬರ್ರಿ. ಭೀಮಸೇನ ನಿನಗೆ ಜಯವಾಗಲಿ, ಮೇಲಕ್ಕೆ ಎದ್ದೇಳುವಂತವನಾಗು. ಭೀಮಸೇನ ಹೀಗೇಕೆ ಗಾಬರಿಯಾಗಿರುವೆ? ನೀನು ಹೋದ ಕೆಲಸವು ಚೆನ್ನಾಗಿ ಆಯ್ತು. ಅದನ್ನೇನು ಹೇಳಲಿ, ನನಗೆ ಭಯ ಹೋಗುತ್ತದೆ. ಅದು ಮಾಯಾಜಾಲವಾದ ಕೋಟೆಯು. ನಿನ್ನ ಮಾತು ಮೀರಿ ವ್ಯರ್ಥವಾಗಿ ಹೋಗಿ ಸಾಯುತ್ತಿದ್ದೆ. ಭೀಮಸೇನ, ನಾನು ಮೊದಲೇ ಹೇಳಲಿಲ್ಲವೇ, ನೀನು ಉಳಿದು ಬಂದದ್ದು ನಮ್ಮ ಸುದೈವವು ಆಯಾಸವಾಗಿರುವುದು. ಅದನ್ನು ತ್ಯಜಿಸುವಂತ ಶಿವಸಪ್ತಕವು ಸ್ವಪ್ನವು ಶಿವಸಪ್ತಕಗಳನ್ನ ಒಳಗೂಡಿ ಭಗವಂತನ ಒಳಗೂಡಿ ಯುದ್ಧಕ್ಕೆ ಹೋಗಿರುವುದು. ಏನು ತಾತ, ಭೀಮ ತಾತನಿಗೆ ಆಯಾಸವಾಗಿರುವುದು ಕುಳಿತುಕು. ಸಿಂಹವು ಯುದ್ಧಕ್ಕೆ ಹೋಗಿರುವುದೆಂದು ನುಡಿದಿರಲ್ಲ, ಅದು ಯಾವ ಸಿಂಹವು ಹೇಳಬೇಕ ತಾತ? ತಾತ, ನಾನು ಚಕ್ರ ಕೋಟೆಯನ್ನು ರಚಿಸಿರುವನು, ಅದನ್ನು ಮುರಿಯತಕ್ಕ ಸಿಂಹವು ಇಲ್ಲವೆಂದು ನಿಮ್ಮ ದೊಡ್ಡಪ್ಪನಾದ ಭೀಮಸೇನಿಗೆ ಹೇಳಿದನು. ಸಿಂಹ ಅಂದರೆ ಯಾವುದು? ನಿಮ್ಮ ತಾತ ತಾತನಾದ ಅರ್ಜುನ. ತಾತ, ಸಿಂಹವು ಹೋದರೇನಾಯಿತು? ಈ ಸಿಂಹದ ಮರಿ ಇಲ್ಲವೆಂದು ತಿಳಿದಿರುವೆಯ. ನೀವೇನು ಚಿಂತಿಸಬೇಡಿ, ಈ ಸಂಕಟದಿಂದ ಪಾರು ಮಾಡುತ್ತೇನೆ. ಬೇಗನೆ ಅಪ್ಪಣೆಯನ್ನು ಕೊಡುವಂತವರಾಗಿರಿ. ನೀನು ಚಕ್ರ ಕೋಟೆಯನ್ನು ಮುರಿದಷ್ಟು ಆನಂದವಾಯಿತು. ಹಂಬಲವೇ ಬೇಗ, ಒಂದೊಟ್ಟು ಸುಖದಿಂದ ಇರುವಂತವನಾಗುತ್ತಂದ. ತಾತ, ನಾನು ಮುಂದಿಟ್ಟ ಕಾಲು ಹಿಂದಕ್ಕೆ ಸರಿಸಿದರೆ ಸುಭದ್ರೆಯ ಮಗನೇ ಅಲ್ಲ. ಬೇಗನೆ ಅಪ್ಪಣೆಯನ್ನು ಕೊಡುವಂತವರಾಗಿರಿ. ಮಗು, ಏನೆಂದು ಅಪ್ಪಣೆ ಕೊಡಲಿ? ನಾನು ಹೋಗಿ ಬರಬೇಕಾದರೆ ಸಾಕು ಸಾಕಾಗಿದೆ. ನೀನು ಹೋಗುವುದಾದರೆ ನಿನ್ನ ತಾಯಿ ಮಡದಿಯಾದ ಸುಭದ್ರ ದೇವಿಯನ್ನು ಕೇಳಿಕೊಂಡು ಹೋಗುವಂತವನಾಗು. ನಾನು ಮಾತ್ರ ಅಪ್ಪಣೆಯನ್ನು ಕೊಡಲಾರೆ. ತಾತ, ನೀವು ಏನು ಹೇಳುತ್ತಿರುವಿರಿ? ಹಾಗೆ ಆಗಲಿ. ಭಾವಯ್ಯನವರೇ, ನಿಮಗೆ ವಂದನೆಗಳನ್ನು ಮಾಡುತ್ತೇನೆ. ಮಾತೋ ಸ್ತ್ರೀಯವರೇ, ತಮ್ಮ ಮಂಗಲ ಪಾದಕ್ಕೆ ಈ ಬಾಲಕನ ವಂದನವಿರಲಿ. ಮಗು, ಮಂಗಲವಾಗಲಿ, ಎದ್ದೇಳುವಂತವನಾಗು ಕಂದ. ಯಾಕಾಗಲಲ್ಲ ತಾಯಿ. ಅಮ್ಮ ಸುಭದ್ರ ದೇವಿ, ನಿನ್ನ ಕುಮಾರನಾದ ವಿಮಲ್ಯವು ಚಕ್ರ ಕೋಟೆಯನ್ನು ಛೇದಿಸಲು ಸಿದ್ಧನಾಗಿ ನಿಂತಿರುವನು. ಅವನಿಗೆ ನೀನಾದರೂ ಸ್ವಲ್ಪ ಬುದ್ಧಿಯನ್ನು ಹೇಳಮ್ಮ. ಮಗು, ಅಭಿಮನ್ಯು ಅಮ್ಮ, ಹಿರಿಯರ ಮಾತನ್ನು ಮೀರುವುದುಂಟೇ ಕಂದ? ಸುಮ್ಮನೆ ಗ್ರಹಕ್ಕೆ ಹೋಗುವ ನಡೆಯಪ್ಪ ಎಣ್ಣೆ ಮೋಹದ ಮಗನೇ. ಅಮ್ಮ ಸುಭದ್ರ ದೇವಿ, ಕಂದ, ನೀ ಹೇಳುವುದಂತೂ ಕರೆ. ನಾನು ಸಣ್ಣವನು, ಹಾಲು ಕುಡಿದ ಪೂತಕಿಯನ್ನು ಕೊಂದ ಶ್ರೀಕೃಷ್ಣ ಪರಮಾತ್ಮನು ಸಣ್ಣವನಲ್ಲವೇ ಕಂದ? ಕೌರವರ ಸೈನ್ಯವನ್ನು ಕಾಲ ಸರ್ಪಗಳ ರಾಶಿಯನ್ನು ಹೊಡೆದುರುಳಿಸಿ ಶತ್ರುಗಳ ನಿರ್ಮೂಲ ಮಾಡಿ ಬರುತ್ತೇನೆ. ಬೇಗನೆ ಅಪ್ಪಣೆಯನ್ನು ಕೊಡುವಂತವಳಾಗು. ನಾನು ನಿನಗೆ ಅಪ್ಪಣೆಯನ್ನು ಕೊಡಲಾರೆ ಕಂದ. ನಿನ್ನ ಮೋಹದ ಮಡಿದಿಯಾದ ಉತ್ತರಿಯ ವಚನ ತೆಗೆದುಕೊಂಡು ಹೋಗುವಂಥವನಾಗೋ ಬಾಲ ಸುಶೀಲ. ಯಾಕಾಗಲಿಲ್ಲದ ತಾಯಿ ಪ್ರಿಯೇ ವಲ್ಲಭ, ಇಂದಿನ ದಿವಸದಲ್ಲಿ ದ್ರೋಣನು ರಚಿಸಿದ ಚಕ್ರವನ್ನು ಮುರಿಯುವುದಕ್ಕಾಗಿ ತಾತನು ಮತ್ತು ಮಾತೆಯು ನಿನ್ನ ಅಪ್ಪಣೆಯನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗಬೇಕೆಂದು ದೂತನಿಂದ ನಿನ್ನನ್ನು ಕರೆ ಕಳಿಸಿದೆ. ಬೇಗನೆ ಜಯದ ಆರತಿಯನ್ನು ತಂದು ಬೆಳಗಿ ಮಾಂಗಲ್ಯ ಎಲೆಯನ್ನು ಕೊಡುವಂತವಳಾಗು. ವಲ್ಲಭ ಹೇಳುತ್ತೇನೆ ಕೇಳುವಂತವಳಾಗು. ವಲ್ಲಭಿ ಅದೇನಿರುವುದು ಹೇಳುವಂತವಳಾಗು. ಪಯಣ ಬೋಯಲ್ಲಿಗೆ ಪಯಣ ಬೋಯಲ್ಲಿಗೆ ಪ್ರಾಣ ಸರಿ ಹಿಂದಕ್ಕೆ ಹೋಗುವೆ. ನಾಥ ನಿಲ್ಲು ನಿಲ್ಲು, ನಾನೆಂದಿಗೂ ನಿನ್ನನ್ನು ಬಿಡಲಾರೆ. ಸ್ವಲ್ಪ ಸಮಾಧಾನವನ್ನು ತಾಳರಿ, ತಮಗೆ ಜಯದ ಆರತಿಯನ್ನು ಬೆಳಗುವೆ. ನಾಥ ಆರತಿಯನ್ನು ಬೆಳಗುವ ಸಮಯದಲ್ಲಿ ಅಪಶಕುನವಾಯಿತು. ಪ್ರಯಾಣ ಕಾಲದಲ್ಲಿ ಅಪಶಕುನವಾದರೆ ಮುಂದಡಿ ಇಡಬಾರದೆಂದು ಗುರು ಹಿರಿಯರು ಹೇಳುತ್ತಾರೆ. ಪ್ರಯುಕ್ತ ಗ್ರಹಕ್ಕೆ ತೆರಳುವ ನಡೆಯುವರಾಗಿರಿ. ಇಂಥ ಬಲ್ಲಿದ ವೀರನಿಗೆ ಶಕುನ ಅಪಶಕಗಳೇನು ಮಾಡುವವು? ಸುಮ್ಮನೆ ಗ್ರಹಕ್ಕೆ ತೆರಳಿರಿ. ಜೈ ಕೃಷ್ಣ ಮುರಾರಿ. ಕ್ಕಾಗಿ ಚಕ್ರಕೋಟೆಯನ್ನು ರಚಿಸಿದನು. ಅದನ್ನು ಮುರಿಯಲಕ್ಕೆಂದ ಬಂದ ಭೀಮಸೈನ್ಯನು ಪಲಾಯನ ಮಾಡಿದನು. ಯಾರು ಬರುವರ ನೋಡುವ. ಓಹೋ, ಇತ್ತು ಕಡೆ ಏನೋ ಭಯಂಕರವಾದ ಗರ್ಜನೆ ಕೇಳಿ ಬರುವುದು. ಬರಲಿ, ಬಂದ ನಂತರ ತಾನೇ ತಿಳಿಯುವುದು. ಓಹೋವ, ದ್ರೋಣನು ರಚಿಸಿದ ಚಕ್ರಕೋಟೆ ಹೊರ ಬೀಳಿರಿ. ಮೂರ್ಖರೇ, ಮೂರ್ಖರು ಹೊರಗೆ ಬರುವಂತೆ ಕಾಣುವುದಿಲ್ಲ. ನಾನೇ ಒಳಗೆ ಹೋಗುವೆ. ಜೈ ಕೃಷ್ಣ ಮುರಾರಿ. ಇದೇ ಚಕ್ರದ ಮುಂಭಾಗವು. ಇಲ್ಲಿ ಮಾತ್ರ ದ್ರೋಣನು ನಿಂತಂತೆ ಕಾಣುವುದು. ಒಳಗೆ ಹೋಗುವೆನು. ಓಹೋ, ಇವನು ಮಾತ್ರ ವೀರ ಪ್ರತಾಪಶಾಲಿಯಾದ ಅಭಿಮನ್ಯು. ಇವನ ಕೂಡ ಹೋರಾಡತಕ್ಕಂಥ ವೀರರು ಈ ಧರಾತರದಲ್ಲಿ ಕಾಣೆನು. ಶ್ರೀ ಮುರಾಂತಕನ ಕಪಟ ತಂತ್ರವು ಯಾರಿಗೆ ತಿಳಿಯದು? ಕುಮಾರ ಎನ್ನಯ ಮೊಮ್ಮಗನೇ, ಸುಮ್ಮನೆ ಅರಮನೆಗೆ ತೆರಳುವಂತವನಾಗು. ದ್ರೋಣಾಚಾರ್ಯರೇ, ನಿಮ್ಮ ಪಂಚಾಂಗವನ್ನು ನಾನು ಕೇಳಲಿಕ್ಕೆ ಬಂದಿರುವುದಿಲ್ಲ. ಕುರುಡನ ಹನ್ನೊಂದು ಅಕ್ಷೋಹಿಣಿ ಮಾರ್ಬಲ್ಲವನ್ನು ಸಂಹರಿಸಿ ಜಯ ಪತಾಕೆಯನ್ನು ತಂದು ಇಂದ್ರಪ್ರಸ್ಥದಲ್ಲಿ ತಂದು ಕಟ್ಟುವೆ. ಬೇಗನೆ ಅಪ್ಪಣೆಯನ್ನು ಯುದ್ಧಕ್ಕೆ ಎದುರಾಗುವಂತವನಾಗು ಮೂರ್ಖ. ಎಲೈ ಸಿಂಹ ಸ್ವರೂಪಿಯಾದ ಅಭಿಮನ್ಯು, ನಿನ್ನೊಡನೆ ನಾನು ಹೋರಾಡತಕ್ಕವನಲ್ಲ. ಶಬೋಜ್, ಚಕ್ರಕೋಟಿಯಲ್ಲಿ ಬೇಕಾದಂತ ವೀರ ಕಲಿಗಳು ಅವಿತುಕೊಂಡು ಕುಳಿತಿರುವರು. ಅವರನ್ನು ಸಂವರಿಸಿ ಜಯಗಳಿಸುವಂತವನಾಗು. ನನ್ನನ್ನು ಮಾತ್ರ ಸರ್ವತಃ ಕೊಲ್ಲಬೇಡ, ತಿಳಿಯಿತೇ ಕುಮಾರ? ಎಲೈ ಕೌರವನ ಮಕ್ಕಳೇ, ನನ್ನ ಕಡು ಶೌರ್ಯದ ಸಡಗರವನ್ನು ತೋರಿಸಲಕ್ಕೆ ಬಂದಿರುವೆನು. ಬೇಗನೆ ಯುದ್ಧಕ್ಕೆ ಸಿದ್ಧರಾಗಿರಿ. ಎದುರಾಗುವಂತವನಾಗು. ದ್ರೋಣಾಚಾರ್ಯರು ಹೋಗೇ ಬಿಟ್ಟರು. ಇವನು ವೀರ ಅಭಿಮನ್ಯು, ನನ್ನ ಪ್ರಾಣವನ್ನು ಹೀರಲಿಕ್ಕೆ ಬಂದ ಮೃತ್ಯು. ನಾನು ಯಾರು ಮೊರೆ ಹೋಗಲಿ, ಯಾರು ಬೆನ್ನು ಬೀಳಲಿ, ನಾನು ಇಲ್ಲಿಂದ ಓಡಿ ಹೋದರಾಯಿತು. ಎಲೈ ಜೀವ ಕಳ್ಳನೆ, ನಿನ್ನನ್ನು ಕೊಲ್ಲದೆ ಬಿಟ್ಟು ನಾನು ಒಳಗೆ ಹೋಗಲೆ. ನನಗೆ ಎಲ್ಲರೂ ಮೃತ್ಯು ವಶವಾಗಬೇಕೆನ್ನುವಿರಿ. ಅದಮಣೆ, ಬಿಡು ನನ್ನ ಪಾದವನ್ನು. ಮಹಾರಾಯಣೇ, ಹೇಗಾದರೂ ಮಾಡಿ ನನ್ನ ಓರ್ವನನ್ನು ಬಿಡು, ಜೀವದಾನ ಕೊಡು, ಶರಣು ಬಂದವರನ್ನು ರಕ್ಷಿಸಬೇಕು ದೇವ. ಎಲೈ, ಭರತ ಕುಲಕ್ಕೆ ಕಲಂಕ ಹಚ್ಚುವ ಹುತ್ತು ಕುರುಡರ ಸಹಾಯವನ್ನು ಬಯಸಲು ಬಂದ ಪಶುಗಳೇ, ಎಲೈ ಚಾಂಡಾಲ ದುರಿವಾದನ ಕರ್ಣ, ತೋರು ನಿಮ್ಮಯ ಪೌರುಷವನ್ನು, ಬೇಗನ ಯುದ್ಧಕ್ಕೆ ಸಿದ್ಧರಾಗಿರಿ. ಎಲೈ ಚಿಕ್ಕ ಬಕ್ಕಿನ ಮರಿ, ಅಕ್ಕರದಿ ಎನ್ನುಡನೆ ಯುದ್ಧ ಮಾಡಬೇಕೆಂಬ ಶುದ್ಧ ಪಶುವೆ. ನೀನು ಎಲ್ಲ ಕಲಿಗಳ ಮುಂದೆ ತೋರಿದ ನಿನ್ನ ಪರಾಕ್ರಮವನ್ನು ಎನ್ನ ಮುಂದೆ ತೋರಿಸಬೇಡ. ಒಂದೇ ಕಲಿ ಹೊಡೆತಕ್ಕೆ ನಿನ್ನನ್ನು ಸಂಹಾರ ಮಾಡಿಬಿಡುತ್ತೇನೆ. ಬೇಗನೆ ಯುದ್ಧಕ್ಕೆ ಸಿದ್ಧನಾಗು. ಎಲೈ ಚಾಂಡಾಲ ದುರ್ಯೋಧನ, ನಾನು ಮಾತ್ರ ಚಿಕ್ಕ ಬೆಕ್ಕಿನ ಮರೆಯು. ಆಗಲಿ, ಬೆಕ್ಕಿನ ಬಾಯಲ್ಲಿ ಇಲಿಯು ಸಿಕ್ಕಿರುವುದು. ಬೇಗನೆ ನಿನ್ನನ್ನು ನುಂಗಿ ಬಿಡುವೆನು. ಬೇಗ ಯುದ್ಧಕ್ಕೆ ಸಿದ್ಧನಾಗು. ಇವನಾದ್ರೂ ನಿಮ್ಮ ದೊಡ್ಡಪ್ಪನ ಪ್ರತಿಜ್ಞೆಗೆ ಶಿಲುಕಿರುವನು. ಇವನು ನಿನ್ನಿಂದ ಮೃತ್ಯು ಆಗಲಾರನು. ಇವನೊಡನೆ ಯುದ್ಧ ಮಾಡಬೇಡ, ತಿಳಿಯಿತೇ ಕುಮಾರ? ಏನು ಆಶ್ಚರ್ಯವು, ನನ್ನ ದೊಡ್ಡಪ್ಪನ ಪ್ರತಿಜ್ಞೆಯ ತುತ್ತಿಗೆ ಈಡಾಗತಕ್ಕವರೇ. ಎಲೈ, ನಿನ್ನನ್ನು ಜೀವದಾನ ಬಿಟ್ಟಿರುವೆನು. ಎಲ್ಲಿಯಾದರೂ ಬದುಕಿಕೋ ಹೋಗಿ, ಇಲ್ಲಿ ನಿಲ್ಲಬೇಡ. ಈತನು ಬಲ್ಯದ ಪರಾಕ್ರಮಿ, ಈ ಚಕ್ರದಲ್ಲಿ ಎಲ್ಲಾದರೂ ಹೋಗಿ ಅಡಿಯಿಕೊಳ್ಳುವೆನು. ಎಲೈ ಸೂರ್ಯ ನಂದನ, ನಿನ್ನನ್ನು ಜೀವದಾನ ಬಿಟ್ಟಿರುವೆನು. ಎಲ್ಲಿಯಾದರೂ ಬದುಕಿಕೋ ಹೋಗು, ನಡೆ, ಇಲ್ಲಿ ನಿಲ್ಲಬೇಡ. ಯುದ್ಧಕ್ಕೆ ಸಿದ್ಧನಾಗು. ಸಾಕು ಸಾಕು, ನಿನ್ನೊಡನೆ ನಾನು ಯುದ್ಧವನ್ನು ಮಾಡಲಾರೆ. ಬೇಕಾದ್ರೆ ನೀನೇ ನನ್ನನ್ನು ಕೊಲ್ಲುವಂತವನಾಗು. ಅಯ್ಯೋ ದ್ರೋಣಾಚಾರ್ಯ, ನಿಮ್ಮ ಮೇಲೆ ವಿಶ್ವಾಸ ಬಿಟ್ಟು ಕೆಟ್ಟನು. ನಿಮಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟಿ ಕೆಟ್ಟನು. ಎಲೈ ಮೂರ್ಖನಾದ ದುರ್ಯೋಧನ, ಮೂರ್ಖ, ನನಗೆ ಸರ್ವಾಧಿಕಾರ ಕೊಟ್ಟು ನೀನು ಕೆಡಲಿಲ್ಲ, ಅದಕ್ಕಿಂತ ಪೂರ್ವದಲ್ಲೇ ಕೆಟ್ಟಿರುವೆ. ಶ್ರೀಕೃಷ್ಣ ಪರಮಾತ್ಮನು ಸಂಧಾನಕ್ಕೆಂದು ಬಂದಾಗ ಅವನ ಮಾತಿಗೆ ಮನ್ನಣೆ ಮಾಡದೆ ಹಠ ಹಿಡಿದು ಕೆಟ್ಟಿ, ಭೀಷ್ಮರ ಬುದ್ಧಿ ಮಾತನ್ನು ಹೇಳಿದಾಗ ತಿರಸ್ಕರಿಸಿ ಕೆಟ್ಟಿ, ಹೀಗೆ ನಿನ್ನಿಂದ ನೀನೇ ಕೆಟ್ಟು ನನ್ನನ್ನು ದೂಷಿಸುವ ಮೂರ್ಖ. ದೇವ, ಹೇಗಾದರೂ ಮಾಡಿ ನನ್ನನ್ನು ಉದ್ಧರಿಸಬೇಕು. ದೇವ, ಇವನನ್ನು ಗೆಲ್ಲುವ ಬಗೆ ಯಾವುದು? ಹಾಗಾದರೆ ಅವನ ಅಂಬುಗಳನ್ನು ಕತ್ತರಿಸುವಂತವರಾಗಲಿ, ಅವನು ಸಹಜವಾಗಿ ಮೃತನಾಗುವನು. ಇವು ಒಳ್ಳೆಯ ಉಪಾಯ, ಬೇಗನೆ ಹಿಡಿಯಿರಿ, ಅವನ ಬಿಲ್ಲನ್ನು ಕಸೇರಿ. ಎಲೈ ಬುದ್ಧಿಗೇಡಿಗಳೇ, ಕ್ಷೇತ್ರತನೆ, ನನಗೆ ಮೋಸ ಮಾಡಿದೆಯಾ? ಎಲೋ ಮೂರ್ಖನಾದ ಅಭಿಮನ್ಯು, ನನಗೆ ಪಾದ ಪ್ರಯೋಗ ಮಾಡಿದೆಯಾ? ನೀತನಾದ ಕರ್ಣ, ಕೌರವರ ಹಿತವನ್ನು ಬಯಸುವ ಕುಲಗಾತುಕ ಜೀವಗಳ ಈ ವೀರ ಅಭಿಮನ್ಯದ ಕರಗಳನ್ನು ಕತ್ತರಿಸಿರಿ. ಕುರುಪಣೆ, ಬಲ್ಲಿದ ಕ್ಷತ್ರಿಯನಾದ ನಾನು ನಿಜಸ್ತ್ರಧಾರಿಯಾದ ಈ ಅಭಿಮನ್ಯುವಿನ ಕರವನ್ನು ಸರ್ವತಾ ಕತ್ತರಿಸಲಾರೆನು. ಆತನ ಆಯುಧವನ್ನು ಮಾತ್ರ ಕಡಿಮೆ ನೋಡಿ ನೋಡುವಂಥವನಾಗ. ಎಲೈ ರಣ ಹೇಳಿ ಕರ್ಣ, ಹಿಂದಿನಿಂದ ಬಂದು ನನ್ನ ಖಡ್ಗವನ್ನು ಕಡಿದೆಯ? ಆಯುಧ ಇಲ್ಲದೆ ನಿಮ್ಮೆಲ್ಲರನ್ನು ಬುದ್ಧಿ ಕೆಡುತ್ತೇನೆ. ಎಲೈ ಕರ್ಣ, ಹಿಂದಿನಿಂದ ಹೋಗಿ ಆತನ ಕರಗಳನ್ನು ಕತ್ತರಿಸುವಂತವನಾಗುವುದು. ಹಾಯ್ ಕೃಷ್ಣ, ಮೋಸ ಮಾಡಿದರು. ಅಯ್ಯೋ ದೊಡ್ಡಪ್ಪ ಗಳಿರ, ಅಮ್ಮ ಸುಭದ್ರಾ ದೇವಿ, ಮಡದಿಯಾದ ಉತ್ತರ ಕಣಕಾಂಗಿಯರು, ನೀವಾದರೂ ನನಗೆ ನೀರನ್ನು ತಂದು ಹಾಕಿ. ತಾತನಾದ ಕರ್ಣ, ನಿನ್ನ ಶಿರವು ಆಕಾಶ ಮಂಡಲಕ್ಕೆ ಹಾರುವಂತೆ ತಾತನಿಂದ ವಚನವನ್ನು ತೆಗೆದುಕೊಂಡು ಪ್ರಾಣವನ್ನು ಬಿಡುವೆನು. ಯಾರೈ ಕಳ್ಳ ಸೈಂದವ, ನಿನ್ನ ಶಿರವು ಆಕಾಶ ಮಂಡಲಕ್ಕೆ ಹಾರುವಂತೆ ವಚನವನ್ನು ತೆಗೆದುಕೊಂಡು ಪ್ರಾಣವನ್ನು ಬಿಡುವೆನು. ಅಯ್ಯೋ ಅರಹನ ನಾಥ, ಕೃಷ್ಣ ಪರಮಾತ್ಮ, ಪೌರ್ಣಿಮೆ ಚಂದ್ರ, ನನ್ನನ್ನು ಬಿಟ್ಟು ಹೋಗಬೇಡವಲ್ಲವ. ನೀನು ರಕ್ತದ ಮಡುವಿನಲ್ಲಿ ಬಿದ್ದು ರಕ್ತ ಸಿಕ್ತವಾದ ನಿನ್ನ ದೇಹವನ್ನು ನೋಡಿ ನನಗೆ ಸಂಕಟವಾಗುತ್ತದೆ. ಕನ್ನ, ಈ ಭೂಮಿಯಲ್ಲಿ ಹೇಗೆ ಜೀವಿಸಲಿ? ಅಯ್ಯೋ ಎಲೈ ಅಸನ ಘಾತಕರೇ, ನನ್ನ ಮಗನನ್ನು ಕೊಲ್ಲಿಸಿದೆಯೋ? ಎಲೈ ಭಂಡನೆ, ಬಂಡಿ ಅನ್ನವನ್ನು ಉಂಡು ಖಂಡವನ್ನು ಬೆಳೆಸಿಕೊಂಡು ರೋದನ ಕೈಯುತ್ತಾ ಕುಳಿತಿರುವರೋ? ಈಗಲೇ ನಿಮ್ಮೆಲ್ಲರನ್ನು ಈ ಧನಸ್ಸಿನಿಂದ ಸಂವರಿಸಿ ಬಿಡುತ್ತೇನೆ. ಹಾ ತಡೆ ಅರ್ಜುನ, ವಿಚಾರಹೀನಂತೆ ಮಾಡಲಾಗದು. ನಿನ್ನ ಕುಮಾರನನ್ನು ವಿಚಾರಿಸುವಂತವನಾಗು. ಅಯ್ಯೋ, ಏನು ಸತ್ತ ಮಗನು ನನ್ನ ಕೂಡ ಮಾತನಾಡುವನಿ? ನಿನ್ನ ಕುಮಾರನು ನಿನ್ನ ಮುಂದೆ ಮಾಡಿದ ಶೌರ್ಯವನ್ನು ಬಿತ್ತರಿಸುವುದಕ್ಕಾಗಿ ಪ್ರಾಣವನ್ನು ಮಸ್ತಕಕ್ಕೆ ಏರಿಸಿರುವನು. ಈಗಲೇ ವಿಚಾರಿಸು. ಹಾಯ್ ಹಾಯ್ ಮಗನೇ ಕಂದ, ಏನಿರುವುದು? ಒಂದು ಉಳಿಯದಂತೆ ತಿಳಿ ಹೇಳು ಕಂದ. ತಾತ ಸ್ವಲ್ಪ ತಡೆ. ಕೃಷ್ಣದೇವ, ನಿಮಗೆ ವಂದನೆಗಳು. ಹೇ ಜನಕ, ಏನೆಂದು ಹೇಳಲಿ? ಧರ್ಮ ಭೀಮಾದಿಗಳು, ಮಾತೆಯಾದ ಸುಭದ್ರ, ಮಡದಿಯಾದ ಉತ್ತರ ಕಣಕಾಂಗಿಯರು ಯುದ್ಧಕ್ಕೆ ಬೇಡವೆಂದು ಆಲ್ಪರಿದರೂ ನಾನು ಕೇಳಲಿಲ್ಲ. ಒಂದೇ ಅಬ್ಬಿನಿಂದ ಹೋಗಿ ಚಕ್ರಕೋಟೆಯನ್ನು ನಾಶ ಮಾಡಿದನು. ಅದನ್ನು ಸಹಿಸಲಾರದೆ ನನಗೆ ಗೋಚರವಾಗದಂತೆ ಆ ಕರ್ಣನಿಂದ ನನ್ನ ಕರಗಳನ್ನು ಕತ್ತರಿಸಿಬಿಟ್ಟರು. ತಾತನಾದ ಕರ್ಣ, ನಿನ್ನ ಶಿರವು ಆಕಾಶ ಮಂಡಲಕ್ಕೆ ಹಾರುವಂತೆ ತಾತನಿಂದ ವಚನವನ್ನು ತೆಗೆದುಕೊಂಡು ಪ್ರಾಣವನ್ನು ಬಿಡುವೆನು. ಅಯ್ಯೋ ಹರ ಹರ, ಅಯ್ಯೋ ಕಂದ, ಅಭಿಮನ್ಯು ಮರಣವಾದಿಯ ಮಗನೇ. ಸುಂದರ ಅಯ್ಯೋ ಪ್ರಾಣದಲ್ಲವಾ, ಯುದ್ಧಕ್ಕೆ ಬೇಡವೆಂದು ಹೇಳಿದರೆ ಕೇಳದೆ ನನ್ನನ್ನು ವಿಧವೆಯನ್ನಾಗಿ ಮಾರಿ ಓದಿಯಾ? ನನಗಾರು ದಿಕ್ಕು ಇನ್ನು, ನನಗಾರು ದಿಕ್ಕು ಬದುಕು, ಇನ್ನು ಜೀವಂತ ಬದುಕು. ಎಲ್ಲ ಛೈದ್ರತ ನಾಳಿನ ಸೂರ್ಯದೊಳಗೆ ನಿನ್ನನ್ನು ಸಂವರಿಸದಿದ್ದರೆ ಅಗ್ನಿ ಪ್ರವೇಶ ಮಾಡಿ ಪ್ರಾಣವನ್ನು ನೀಗುವೆನು. ಇದೇ ಎನ್ನಯ ಕಡೆಯ ಶಪಥವು. ಅರ್ಜುನ, ಇದು ಪ್ರಮಾದವಾಯಿತು. ಜಯದ್ರಥನು ಹರನಿಂದ ವರವನ್ನು ಪಡೆದವನು. ಆತನ ಶಿರವನ್ನು ಹರಿದು ಯಾವನು ಧರೆಗೆ ಕೆಡುವನು? ಆತನ ತಲೆಯು ಸಹಸ್ರ ಹೋಳಾಗಬೇಕೆಂದು ವರವು ಇರುವುದು. ದೇವ, ಹಾಗಾದರೆ ಇದಕ್ಕೇನು ಉಪಾಯ ಮಾಡಬೇಕು? ದೇವ, ಆತನ ತಂದೆಯು ಸಮುದ್ರನಾಥನಲ್ಲಿ ಹೋಮವನ್ನು ನಡೆಸಿ ದೇವತೆಗಳಿಗೆ ಅರ್ಘ್ಯವನ್ನು ಕೊಡುತ್ತಿರುವನು. ಜಯದ್ರಥನ ಶಿರವು ಆತನ ಕರದಲ್ಲಿ ಬೀಳುವಂತೆ ಬಿಲ್ಲನ್ನು ಹೊಡೆಯಬೇಕು. ಅಂದರೆ ಆ ಶಿರಸ್ಸು ಆತನ ತಂದೆಯ ಕೈಯಲ್ಲಿ ಬೀಳುವುದು. ಕೂಡಲೇ ತಂದೆಯ ತಲೆಯು ಸಹಸ್ರ ಹೂಳಾಗುವುದು. ದೇವ, ನನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡುವ ಭಾರವು ನಿನ್ನದು. ನಾನಿನ್ನು ಹೋಗಿ ಬರುತ್ತೇನೆ. ಉಭಯರು ಆತನನ್ನು ಹುಡುಕಲಿಕ್ಕೆ ಹೋದರು. ನಾನು ಈ ಜಯದ್ರಥನು ತನ್ನಿಂದ ತಾನೇ ಬರುವ ಹಾಗೆ ಒಂದು ಉಪಾಯವನ್ನು ಮಾಡುವೆನು. ಎಲೈ ಸುದರ್ಶನವೇ, ಹೋಗು. ಸೂರ್ಯನಿಗೆ ಮರೆಯಾಗು, ಬೇಗ ಹೋಗು. ದೇವ, ನಾನಷ್ಟು ಪರಿಶೋಧನೆ ಮಾಡಿದರೂ ಸಿಗದೇ ಹೋದನು. ಮುಂದೇನು ಮಾಡಬೇಕು? ಯಾವ ದೇವ, ಮೊದಲು ಚಿತೆಯನ್ನು ಸಿದ್ಧಗೊಳಿಸಿ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸು. ತೀವ್ರವಾಗಿ ಪ್ರದಕ್ಷಿಣೆಯನ್ನು ಹಾಕಿ ಅಂಗಡಿಯಲ್ಲಿ ಧುಮುಕಿ ಬಿಡುವಂಥವನಾಗು. ರಕ್ತ ರಕ್ಷಕನೇ, ಸೂರ್ಯ ನಾರಾಯಣ ಪ್ರತಿನಿತ್ಯಕ್ಕಿಂತಲೂ ಇಷ್ಟು ತೀವ್ರವಾಗಿ ಏಕೆ ಪಶ್ಚಿಮ ಸಿಂಹಾಸನವನ್ನು ಏರಿದನು ತಿಳಿಯಲಲ್ಲದು. ಎಲ್ಲೋ ವಾಯಿಸುತ್ತಾನೆ. ಸೂರ್ಯನು ಪ್ರತಿನಿತ್ಯ ದಾರಿಯನ್ನು ನಡೆದು ನಡೆದು ಪ್ರಯಾಸಗೊಂಡಿದ್ದರಿಂದ ಅವನು ಬೇಗನೆ ಮುಳುಗಿದನು. ಧರ್ಮ ಭೂಪಾಲನೆ, ಸ್ವಲ್ಪ ವಿಶ್ರಮಿಸು. ದೇವ, ಬಂಧು ಬಾಂಧವರನ್ನು ಅಗಲಿದ ಮೇಲೆ ನಾನೆಂತೂ ಬಾಳಲಿ? ಹೇ ಅರ್ಜುನ, ಕೂಡುದು ಜನನಿಂದ ಸ್ಪದಕ್ಕೆ ಕಾರಣನಾಗಕೂಡುದು. ದೇವ, ತಮ್ಮ ಆಜ್ಞೆಯ ಅನುಸಾರವಾಗಿ ನಾನು ವರ್ತಿಸುತ್ತೇನೆ. ನನ್ನ ಪ್ರತಿಜ್ಞೆ ಪೂರ್ಣ ಮಾಡುವ ಭಾರವು ನಿನ್ನದು. ಅಯ್ಯೋ, ಏನು ಮಾಡಲಿ? ಈ ಗದೆಯಿಂದ ಈ ಮದಾಂಧರನ್ನು ಹೊಡೆದು ಭೀಮಸೇನ ತಡೆ. ಅರ್ಜುನ, ಬಿಲ್ಲನ್ನು ಹಿಡಿದು ಪ್ರದಕ್ಷಿಣೆಯನ್ನು ಮಾಡಿ ಅಗ್ನಿಯಲ್ಲಿ ಧುಮುಕಿ ಬಿಡುವಂಥವನಾಗು. ಹಾಗೆ ಮಾಡುತ್ತೇನೆ ದೇವ. ಜೈ ಕೃಷ್ಣ ಮುರಾರಿ. ಹಲೋ ಅರ್ಜುನ, ಇನ್ನೂ ಸೂರ್ಯನು ಅಸ್ತಮಯವಾಗಿಲ್ಲ. ಆತನು ಮುಳುಗಬೇಕಾದ್ರೆ ಇನ್ನೂ 3 ಗಳಿಗೆ ಇರುವುದು. ನಾನು ಸೂರ್ಯನಿಗೆ ಮರಿಯಾಗಿ ನನ್ನ ಚಕ್ರವನ್ನು ಇಟ್ಟ ನಾನೇ ನನ್ನ ಮಾತನ್ನು ನಂಬು. ಬೇಗನೆ ಚಕ್ರವನ್ನು ಅಸ್ತ್ರವನ್ನು ಹೂಡಿ ಹೊಡೆಯುವಂಥವನಾಗು. ದೇವ, ಹಾಗೆ ಮಾಡುತ್ತೇನೆ. ಜೈ ಕೃಷ್ಣ ಮುರಾರಿ. ಘಾತವಾಯಿತು, ಸತ್ಯನೋ ಸತ್ಯನು. ಆತ್ಮೀಯ ಕೇಳುಗರೆ, ಇದುವರೆಗೆ ಕಿಸನಮಣಿ ಕಾರ್ಯಕ್ರಮದಲ್ಲಿ ದೊಡ್ಡಾಟ ಸೈಂಧವ ಪದ ಮೂಡಿ ಬಂತು. ಇದನ್ನು ಪ್ರಸ್ತುತಪಡಿಸಿದವರು ನವಲಗುಂದ ತಾಲೂಕಿನ ಅಲಗವಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಹಾಗೂ ತಂಡದವರು. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ತಿಕೋಟದ ಗೌರವ ಮಾದರ್ ಹಾಗೂ ತಂಡದವರಿಂದ ಚೌಡಿಕೆ ಪದಗಳನ್ನು. ಅವತಿ ನಿಮ್ಮ ತಾಯಿ ರೇಣುಕಾ ರಾಜ ನಿಮ್ಮ ತಂದಿ ಭೋಗವತಿ ನಿಮ್ಮ ತಾಯಿ ಹುಟ್ಟಿ ಬಂದರ ರೊಟ್ಟೆಯಲ್ಲಿ ಹುಟ್ಟಿ ಬಂದರ ರೊಟ್ಟೆಯಲ್ಲಿ ಹಾಕಿತು ನರ ತೊಟ್ಟಿಲದಲ್ಲಿ ಕೊಟ್ಟಾರುವ ಜಮಾದಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರುವ ಜಮಾದಿಗೆ ಸರ್ಪಿನ ಸಿಂಬಿ ತಲೆಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ ಸರ್ಪಿನ ಸಿಂಬಿ ತಲೆಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ ನೀರ ತುಂಬುತ್ತ ನದಿಯಲ್ಲಿ ನೀರ ತುಂಬುತ್ತ ನದಿಯಲ್ಲಿ ಕೊಡ ಬಿತ್ತ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನೀನು ಮದುವೆಯ ಮಾಡಿ ಕೊಟ್ಟಾರುವ ಜಮಾದನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರುವ ಜಮಾದನಿಗೆ ಪರಮೇಶ್ವರ ಬಂದಾನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ ಪರಮೇಶ್ವರ ಬಂದಾನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ ಶಾಪ ಕೊಟ್ಟ ಋಷಿಯಲ್ಲಿ ಶಾಪ ಕೊಟ್ಟ ಋಷಿಯಲ್ಲಿ ರೋಗ ಬಡಿದ ಮೈಯಲ್ಲೇ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ ಜಮಾದನಿಗೆ ಹುಟ್ಟಿ ಬಂದೆ ಹಾಸ್ತಾದಲ್ಲೇ ಏನು ಬೇಡುತ್ತಿ ಬೇಡೋ ರಾಮ ಬೇಡಿದ ಕುಡಿನ ಹಾಸ್ತಾದಲ್ಲೇ ತಾಯಿ ಸೀರ ಬೇಡನಲ್ಲೇ ತಾಯಿ ಸೀರ ಬೇಡನಲ್ಲಿ ದಡ ಬಿದ್ದ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನೀನು ಮದುವೆಯ ಮಾಡಿ ಕೊಟ್ಟಾರುವ ಜಮಾದನಿಗೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರುವ ಜಮಾದನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರುವ ಜಮಾದನಿಗೆ ಹೂವ ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ಕಾಲೆ ಪತ್ರಿ ಹಸ್ತದಲ್ಲೇ ಋಷಿ ಸೇವೆ ಮಾಡುವ ಕಾಲೆ ಗಟ್ಟಿ ವಚನ ಹೇಳಾರಲ್ಲೇ ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡುವ ಕಾಲೆ